ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ, QR ಸ್ಕ್ಯಾನ್ ಮಾಡ್ತೀರಿ. ಬಿ, ಹಣದ ಕನಸು ಕಾಣ್ತೀರಿ. ಸಿ, UPI ಪಿನ್ ಹಣ ಕಳುಹಿಸಲು ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಈ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ಮೇಡಮ್. ನಾವು ಪಂಚೇಂದ್ರಿಯಗಳಲ್ಲಿ ಮುಖ್ಯವಾದಂತಹ ನಾಲಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ವಿ. ಇವತ್ತು ಕೂಡ ಇದನ್ನೇ ಮುಂದುವರಿಸ್ತಾ ಇನ್ನೂ ಏನ್ ಹೇಳಬೇಕು ಅಂತೀರಾ? ನಾಲ್ಗೆ ಬಗ್ಗೆ ಸರ್ವಜ್ಞನ ಚಿಂತನೆಯನ್ನು ನೋಡ್ತಾ ಇದ್ವಿ. ಬಹಳ ಅದ್ಭುತವಾದಂತಹ ಚಿಂತನೆ ಅದು. ಹೌದು, ನಾಲ್ಗೆನ ಬೈಬೇಡಿ ಹಾಗಂತ ಹೇಳಿ, ನಾಲ್ಗೆಗೆ ಬಲಿನೂ ಆಗಬೇಡಿ. ಏನೇ ಇದ್ರು ಅದು ನಮ್ಮ ಕಂಟ್ರೋಲ್ ಅಲ್ಲೇ ಇರಬೇಕು, ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಮೊದಲು ಅವುಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವು ನಮ್ಮ ಉದ್ಧಾರಕ್ಕಾಗಿರ್ತಕ್ಕಂತಹವು, ನಮ್ಮ ಗುರಿ ಬಹಳ ಮುಖ್ಯ. ಈಗ ಒಬ್ಬ ಸ್ಪೋರ್ಟ್ಸ್ ಮನ್ ನಾವು ಉದಾಹರಣೆ ತಗೋಬಹುದು. ಈ ಸಂದರ್ಭದಲ್ಲಿ ಒಬ್ಬ ಕ್ರಿಕೆಟಿಗ ಇರ್ಬೋದು ಅಥವಾ ಒಲಿಂಪಿಕ್ ಗೆ ಹೋಗುವಂತಹ ಒಬ್ಬ ಸ್ಪೋರ್ಟ್ಸ್ ಮನ್ ಇರ್ಬೋದು, ಅಥ್ಲೀಟ್ ಇರ್ಬೋದು, ಯಾರೇ ಇರ್ಬೋದು, ಅವರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ನಮಗೆ ಆಟ ಆಡೋದಕ್ಕೆ ಅಥವಾ ಎಷ್ಟು ನಮ್ಮ ಶಕ್ತಿಯನ್ನು ಕಾಯ್ಕೊಳ್ಳೋದಕ್ಕೆ ಹೇಗೆ ಬೇಕು ಅನ್ನೋದನ್ನ ಅವ್ನು ಚೆನ್ನಾಗಿ ಗಮನಿಸ್ಕೊಂಡು ಕೆಲವು ಪದಾರ್ಥಗಳನ್ನ ಬಿಟ್ಟು ಅವರು ಗಟ್ಟಿಯಾಗಿರ್ತಾರೆ. ಹಾಗೇನೆ ಜೀವನದಲ್ಲಿ ಪ್ರತಿಯೊಂದು ವಿಷಯನೂ ಅಷ್ಟೇನೆ. ನೀವು ಒಂದು ಸಣ್ಣ ಪರೀಕ್ಷೆನೇ ಎದುರಿಸೋದಿರ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದೇ ಇರಲಿ, ಆವಾಗ ಕೆಲವು ಈಗ ಉದಾಹರಣೆ ಡಾಕ್ಟರ್ಗಳು ಕೆಲವು ತಿನ್ಬೇಡಿ ಅಂತ ಹೇಳಿರ್ತಾರೆ, ಏನೋ ಇಂಥದ್ದನ್ನು ತಗೋಬೇಡಿ. ಆವಾಗ ನಾವು ಡಾಕ್ಟರ್ ಹೇಳಿದರೆ ಆದ್ರೂ ಬಿಡಲ್ಲ ಕೆಲವರು, ನಾವು ಇನ್ಸುಲಿನ್ ಚುಚ್ಕೊಂಡಾದ್ರೂ ಸಿಹಿ ತಿನ್ಲೇಬೇಕು. ಈ ತರ ಆಗ್ಬಾರ್ದು. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಹಿತ ಮುಖ್ಯವೇ ಹೊರತು ತಿನ್ ಮುಗಿಸೋದು ಎಷ್ಟೊತ್ತು? ಹೌದು, ಇದನ್ನೇ ಸರ್ವಜ್ಞ ಹೇಳೋದು. ಕೀಲ ಅಂದ್ರೆ ಗುಟ್ಟು, ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಸರ್ವಜ್ಞ ಹೇಳೋದೇನಂದ್ರೆ, ತಿನ್ನುವ ಸುಖ ಕೆಲವ ಕ್ಷಣ ಅಂದ್ರೆ, ಆದ್ರೆ ಅನುಭವಿಸೋ ಕಷ್ಟ ಇದೆಯಲ್ಲ, ಅದು ತಾಸ್ಗಟ್ಲೆ, ದಿನಗಟ್ಲೆ ಅಥವಾ ಇನ್ನೂ. ಆದ್ರಿಂದ ಆ ನಾಲಿಗೆಯ ಕೀಲವನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಊಟ ಕೂತ್ಕೊಂಡಾಗ ಅದಕ್ಕೆ ನಮ್ ಶರಣರು ಪ್ರಸಾದ ತತ್ವ ಅಂತ ಹೇಳುವಾಗ ಒಂದು ಭಕ್ತಿ ಹೇಳ್ತಾರೆ ಊಟ ಕೂತ್ಕೊಳ್ಳುವಾಗ, ಅವಧಾನ ಭಕ್ತಿ. ಅವಧಾನ ಅಂದ್ರೆ ಎಚ್ಚರಿಕೆ, ಸಾವಧಾನ ಅಂತ ಇರ್ತಾರಲ್ಲ, ಅಟೆನ್ಷನ್, ಗಮನ ಕೊಡಿ ಊಟ ಮಾಡುವಾಗ, ಏನ್ ಊಟ ಮಾಡ್ತಾ ಇದ್ದೀನಿ, ಎಷ್ಟು ಊಟ ಮಾಡ್ತಾ ಇದ್ದೀನಿ, ಈ ಊಟಕ್ಕೆ ನಾನು ಯೋಗ್ಯನ ಅಥವಾ ಈ ಊಟ ಆದ್ಮೇಲೆ ನನ್ನ ಪರಿಣಾಮ ಏನಾಗ್ಬಹುದು, ಇದೊಂದ್ ಸ್ವಲ್ಪ ನಾವು ಮನಸ್ಸಲ್ಲಿ ಚಿಂತನೆ ಮಾಡ್ಬಿಟ್ರೆ ನಮ್ ನಾಲ್ಗೆ ತನ್ನಿಂತಾನೇ ನಿಯಂತ್ರಣಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ, ಬಹಳ ಜನರು ಊಟ ಮಾಡುವಾಗ ಹೆಂಗ್ ಮಾಡ್ತಿರ್ತಾರಂದ್ರೆ, ಟೇಸ್ಟ್ ನೋಡೋದು, ಪೋಸ್ಟ್ ಮಾಡೋದು, ಟೇಸ್ಟ್ ನೋಡೋದು ರುಚಿನಲ್ಲಿ ಪೋಸ್ಟ್ ಮಾಡೋದು, ಎಷ್ಟು ಪೋಸ್ಟ್ ಮಾಡೋದು ಅಂತ ನೋಡೋದೇ ಇಲ್ಲ, ಆಮೇಲೆ ಅಂತಿರ್ತಾರೆ ಅಯ್ಯೋ ಇಷ್ಟ್ಯಾಕಪ್ಪ ಊಟ ಮಾಡದೆ ನಾನು, ಮಾಡ್ದವನು ತಾನೇ, ಆಮೇಲೆ ಒದ್ದಾಡೋದು, ಹೊಟ್ಟೆ ಬಿರಿಯಂಗ್ ಊಟ ಮಾಡದೆ ಅನ್ನೋದು, ಹೊಟ್ಟೆ ಬಿರಿಯಂಗ್ ಊಟ ಮಾಡದೆ ಒದ್ದಾಡ್ತಿದ್ದೀನಿ, ಎಷ್ಟು ಹಿಂಸೆ ಪಡ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ರಿಪೆಂಟೆನ್ಸ್ ಅಂತ ಅಂದ್ರೆ ಪಶ್ಚಾತ್ತಾಪ, ಬರೀ ತಪ್ಪು ಮಾಡಿದಾಗಲ್ಲ, ಊಟ ಮಾಡಿದ್ಮೇಲೆ ಪಶ್ಚಾತ್ತಾಪ ಪಡ್ತಾನೆ, ಮತ್ತೆ ಅದೇ ತಪ್ಪು ಮಾಡ್ತಾನೆ. ಅದಕ್ಕೆ ನಾಲಿಗೆಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋದಂದ್ರೆ, ಈ ಕ್ಷಣದ ಸುಖಕ್ಕೆ ಬಲಿಯಾಗಿ ನಾನೇ ಹಿಂಸೆ ಅನುಭವಿಸ್ಬೇಕಲ್ಲ, ನಾನೇ ಅನುಭವಿಸ್ಬೇಕು. ಆದ್ರಿಂದ ಬೇಡಪ್ಪ, ಎಷ್ಟು ಬೇಕು ಏನ್ ಬೇಕು ಅದನ್ನ ಮಾತ್ರ ತಗೊಳ್ಳೋಣ. ತಿನ್ನೋದು ಚಟವಾಗ್ಬಾರ್ದು, ತಿನ್ನೋದು ಚಟ ಆಗ್ಬಾರ್ದು. ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಒಂದ್ ಮಂತ್ರ ಯಾವ್ದಾದ್ರು, ಅನ್ನಪೂರ್ಣೆ ಸದಾಪೂರ್ಣೆ ಅಂದ್ರೆ, ಇದು ದೇವ್ರು ಕೊಟ್ಟ ಪ್ರಸಾದ, ಇದನ್ನ ನಾನು ಪ್ರಸಾದವಾಗಿ ಸ್ವೀಕರಿಸಬೇಕೇ ಹೊರತು. ಇನ್ನೊಂದು ಬಹಳ ತಪ್ಪು ಮಾಡೋದು, ಶಾಲೆಗಳಲ್ಲೂ ಕೂಡ ಈ ತಿನ್ನೋ ಸ್ಪರ್ಧೆ ಇಟ್ಬಿಡ್ತಾರೆ, ಬಹಳ ತಪ್ಪದು. ನೀವು ಬೇರೆ ಬೇರೆ ಸ್ಪರ್ಧೆ ಮಾಡಿ, ಆರೋಗ್ಯಕರವಾದ ಸ್ಪರ್ಧೆ ಮಾಡಿ, ತಿನ್ನೋ ಸ್ಪರ್ಧೆ ಮಾಡಬಾರ್ದು. ಯಾಕೆಂದ್ರೆ ಅವನ್ ಪ್ರೈಸ್ ತಗೋಬೇಕು ಅಂತೇಳಿ ಜಾಸ್ತಿ ತಿಂದು ಆರೋಗ್ಯ ಕೆಡಿಸ್ಕೋಬಹುದು. ಆಮೇಲೆ ಅವಸರ ಅವಸರವಾಗಿ ತಿಂದು ಅಂದ್ರೆ ಅಗಿಯಂಗೆ ಇಲ್ಲ ನುಂಗ್ಬಿಟ್ಟು ಅವಾಗ್ಲೂ ಆರೋಗ್ಯ ಕೆಡಿಸ್ಕೊಳ್ಬಹುದು. ಮತ್ತೆ ಅದನ್ನೇ ಒಂದು ಅಭ್ಯಾಸವಾಗಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಲ್ಲ. ಅದಕ್ಕೆ ನಾವು ಮಕ್ಕಳ ಮುಂದೆ ಯಾವಾಗ್ಲೂ ಆದರ್ಶಗಳನ್ನ ಇಡಬೇಕು. ಸಿಕ್ಕಿದ್ದನ್ನೆಲ್ಲ ತಿನ್ಬೇಡಿ ಈ ಒಂದು ತತ್ವವನ್ನ ನಾವು ಮಕ್ಕಳಿಗೆ ಕಲಿಸಲೇಬೇಕು. ಆದ್ರಿಂದ ನಾಲಗೆಯ ಕೀಲವನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದೇನು ಮುದೆಯಲ್ಲಿ ಬಾಲನಂತೆಯನ್ನು ಸರ್ವಜ್ಞ. ಇವತ್ತಿನ್ನೊಂದು ಬಹಳ ದೊಡ್ಡ ಸಮಸ್ಯೆ ಇದೆ, ಡೈಜೆಷನ್ ಪ್ರಾಬ್ಲಮ್, ಲೈಫ್ ಡಿಸಾರ್ಡರ್ ಡಿಸೀಸಸ್ ಅಂತ ಕರೀತಾರೆ. ತಪ್ಪು ಜೀವನ ಪದ್ಧತಿ, ಹಾಗೆ ತಪ್ಪು ತಿನ್ನುವ ಪದ್ಧತಿ ಕೂಡ. ಅದಕ್ಕೆ ಸರ್ವಜ್ಞ ಎಂಥ ಪರಿಹಾರ ಸೂಚಿಸ್ತಾನೆ ಅಂದ್ರೆ, ಬಹಳ ಅದ್ಭುತವಾದ ಒಂದು ಪರಿಹಾರವನ್ನ ಸೂಚಿಸ್ತಾನೆ. ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ಪಚನವದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿಹುದು ಸರ್ವಜ್ಞ. ರುಚಿಗಳನ್ನು ನೆರೆಗಳೆದು, ರುಚಿಗಳನ್ನ ನೆರೆಗಳೆದು ಅಂದ್ರೆ ಮೀರಿ ರುಚಿಗಳನ್ನು ಗೆದ್ದು ರುಚಿಗಳನ್ನು ನೆರೆಗಳದು ಶುಚಿಗಳಲ್ಲಿ ಮೆರೆವಂಗೆ ಅಂದ್ರೆ ನಮ್ಮ ಬದುಕು ಶುಚಿತ್ವದಿಂದ ಕೂಡಿರಬೇಕು. ನಮ್ಮ ಬದುಕು ತಿನ್ನೋದಕ್ಕಾಗಿ ಬಂದದ್ದಲ್ಲ, ಅದು ಏನೋ ಸಾಧನೆಗೋಸ್ಕರವೋ ಅಥವಾ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರನೋ, ಮತ್ತು ಯಾರದೋ ಜವಾಬ್ದಾರಿ ಇರ್ತದೆ, ತಾಯಿ ತಂದೆಗಳನ್ನು ನೋಡ್ಕೋಬೇಕು, ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು, ರಾಷ್ಟ್ರಕ್ಕೋಸ್ಕರ ಬದುಕಬೇಕು, ಇವೆಲ್ಲ ಆದರ್ಶಗಳಿದೆ ನಮ್ಮ ಮುಂದೆ. ತಿನ್ನೋದಕ್ಕಾಗಿ ಬದುಕೋದಲ್ಲ, ಬದುಕೋದಕ್ಕಾಗಿ ತಿನ್ನೋದು, ಹಿತಮಿತವಾಗಿರ್ಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆವಾಗ ಸಿಕ್ ಸಿಕ್ ರುಚಿನ ನಾವು ತಿನ್ನಲ್ಲ. ರುಚಿಗಳನ್ನು ನೆರೆಗಳೆದು ಶುಚಿಗಳಲ್ಲಿ ಮೆರೆವಂಗೆ ಪಚನವಾದು ಬೆಳಗಿ, ಪಚನ ಅಂದ್ರೆ ಡೈಜೆಷನ್ ಸಮಸ್ಯೆ ಆಗಲ್ಲ, ಇನ್ನೂ ಪ್ರಖರವಾಗತ್ತೆ ಜೀರ್ಣಶಕ್ತಿ. ಬೆಳಗಿ ಅಂದ್ರೆ ಪ್ರಖರವಾಗಿ, ಪಚನವಾದು ಬೆಳಗಿ ಬಲದಿ ಬಾಳುವನೆಂಬ ವಚನವೊಂದಿರುವುದು ಸರ್ವಜ್ಞ, ಅಂದ್ರೆ ಅವನು ಶಕ್ತಿವಂತನಾಗಿ ಬದುಕ್ತಾನೆ ಅನ್ನುವಂತಹ ಮಾತನ್ನ ಸರ್ವಜ್ಞ ಹೇಳ್ತಾನೆ. ಸ್ವಾಮೀಜಿ, ನಾನು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಅಂತೀನಿ. ಕೇಳಮ್ಮ. ಈಗ ಒಬೆಸಿಟಿ ಜಾಸ್ತಿ ಆಗಿದೆ ಎಲ್ಲ ಮಕ್ಕಳಲ್ಲೂ, ನೀವು ಹೇಳಿದಂಗೆ. ಅಂತದ್ರಲ್ಲೂ ಮಕ್ಕಳು ಏನ್ ಮಾಡ್ತಾರೆ, ದಪ್ಪ ಆಗ್ತಾ ಇದ್ದೀನಿ ಅನ್ನೋಕ್ಕೋಸ್ಕರ ಊಟನ ನೆಗ್ಲೆಕ್ಟ್ ಮಾಡ್ತಾರೆ, ಊಟ ಮಾಡೋದಿಲ್ಲ ಸರಿಯಾಗಿ. ಹೌದು, ಊಟ ಮಾಡಲ್ಲ, ಆದ್ರೆ ಹಸಿವಾದಾಗ ಜಂಕ್ ಫುಡ್ ತಿಂತಾರೆ. ಅದರಲ್ಲೂ ಬೇಕರಿ ಐಟಮ್ಸ್ ಅಂತೂ ಹೆಚ್ಚಾಗಿ ಮೈದಾ ಹಿಟ್ಟಿನಿಂದ ಮಾಡಿದಂತ, ಮೈದಾ ಹಿಟ್ಟು ಅದರ ಜೊತೆಗೆ ಅದರಲ್ಲಿ ಸಕ್ಕರೆ ಬೆರೆತಿರುತ್ತೆ, ಅತಿ ಸಕ್ಕರೆ. ಅದನ್ನೇ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಅಲ್ಲಿ ಅತಿ ಸಕ್ಕರೆ, ಅತಿ ಎಣ್ಣೆ ಮತ್ತು ಅತಿ ಉಪ್ಪು, ಈ ಮೂರು ಕೂಡ ಅಪಾಯಕಾರಿನೇ. ಅದರಲ್ಲೂ ವಿಶೇಷವಾಗಿ ನಮಗೆ ಕೊನೆಯ ತನಕ ಚೆನ್ನಾಗಿ ಬದುಕಬೇಕಾದ್ರೆ ಕಿಡ್ನಿ ಅಂದ್ರೆ ಮೂತ್ರಪಿಂಡಗಳು, ಈ ಮೂರು ಮೂತ್ರಪಿಂಡಗಳ ಮೇಲೆ ದಾಳಿ ಮಾಡ್ತಾರೆ. ಅದರಲ್ಲಿ ಉಪ್ಪು ಸಕ್ಕರೆ ಅಂತೂ ಇದೆಯಲ್ಲ, ಅದನ್ನ ಸೋಸಿ ಹೊರಗಾಕೋದು, ಫಿಲ್ಟರ್ ಮಾಡೋದು ಮೂತ್ರಪಿಂಡಗಳು. ಅದ್ರ ರಕ್ತದಲ್ಲಿ ಉಳಿತಪ್ಪ ಅಂದ್ರೆ ನಮಗೆ ಯಾವ ಕಾಯಿಲೆನಾದ್ರೂ ಬರಬಹುದು. ಆದ್ರಿಂದ ಮಕ್ಕಳಿಗೆ ದಯವಿಟ್ಟು ಏನ್ ಮಾಡಿ ನೀವು ತಾಯಿ ತಂದೆಗಳಂದ್ರೆ, ಅವ್ರಿಗೆ ಹಸಿವಿಲ್ಲ ಅಂದಾಗ ಆಯ್ತು ಊಟನು ಬಿಡಿಸಿ, ಉಪವಾಸ ಮಾಡಿಸೋದು. ನಾನು ಮುಂದೆ ಈ ನಮ್ಮ ಸಂಚಿಕೆಗಳಲ್ಲೇ ಕ್ರಮಬದ್ಧವಾಗಿ ಮಕ್ಕಳಿಗೆ ತೊಂದರೆ ಆಗ್ಲಾರ್ದಂಗೆ ಹೆಂಗ್ ಉಪವಾಸ ಮಾಡಿಸಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ಮುಂದೆ, ನನ್ನ ಗಮನಿಸ್ತಾ ಇರಿ. ಆದ್ರೆ ಊಟ ಬಿಡು ಮಕ್ಳಿಗೆ ಹೇಳಿ, ನನಗೆ ಊಟ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಆಯ್ತಪ್ಪ, ಹಾಗಾದ್ರೆ ಜಂಕ್ ಫುಡ್ ತಿನ್ನಂಗಿಲ್ಲ, ಹಣ್ಣನ್ ತಿನ್ನು ಅಥವಾ ತರಕಾರಿ ತಿನ್ನು. ಆದ್ರೆ ನಾನು ಊಟ ಬೇಡ ಅಂತ ಹೇಳ್ಬಿಟ್ಟು ಇನ್ನೇನಾದ್ರೂ ಹಾಕಿ ಕಳಿಸಿ ಇವೆಲ್ಲ ಅನ್ಬಾರ್ದು. ಆಮೇಲೆ ಚೆನ್ನಾಗಿ ನೀರ್ ಕುಡಿಯೋ ಅಭ್ಯಾಸ ಮಕ್ಕಳಿಗೆ. ಮಹಾರಾಷ್ಟ್ರದಲ್ಲಿ ವಾಟರ್ ಬೆಲ್ ಅಂತಾನೆ ಒಂದ್ ಇದೆಯಂತೆ. ನೀವ್ ಹೇಳಿದಂಗೆ ವಾಟರ್ ಬೆಲ್ ಹೇಳಿದ್ದು ಒಳ್ಳೇದಾಯ್ತು ಸ್ವಾಮೀಜಿ. ಯಾಕಂದ್ರೆ ಕೆಲವು ಶಾಲೆಯಲ್ಲಿ ಶಿಸ್ತು ಕಲಿಸುವಾಗ ಟೀಚರ್ಸ್ ಹೇಳ್ತಾರೆ ಯಾವಾಗ ಬೇಕಾವಾಗ ನೀವು ನೀರು ಕುಡಿಯೋಂಗಿಲ್ಲ, ಆದ್ರೆ ಕುಡಿಬೇಕು, ಯಾವಾಗ ಕುಡಿಬೇಕು ಅನ್ನೋದು ಕೂಡ ಮಕ್ಕಳು ಗಮನ ಹರಿಸಬೇಕು ಇದ್ರ ಬಗ್ಗೆ. ಇಲ್ಲ ಅಂದ್ರೆ ಊಟ ಆದ ಒಂದ್ ಗಂಟೆ ನಂತರ, ಈಗ ಬೆಳಿಗ್ಗೆ ಅವ್ರು ನಾಷ್ಟ ಮಾಡಿ ಬಂದಿರ್ತಾರೆ, ನಾಷ್ಟ ಮಾಡಿ ಅವರು ಶಾಲೆ ತಲುಪೋ ಹೊತ್ತಿಗೆ ಖಂಡಿತ ಒಂದ್ ಗಂಟೆ ಮೇಲೆ ಆಗಿರುತ್ತೆ. ಆವಾಗ ನೀರ್ ಕುಡಿಬೇಕು ಮಕ್ಕಳು ಊಟ ಆಗಿ ಒಂದ್ ಗಂಟೆ ನಂತರ. ಅದು ಬಾಯರ್ಕೆ ಆಗದಿದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಕುಡಿಬೇಕು. ಆಮೇಲೆ ವಾಟರ್ ಬೆಲ್ ಅಂತ ಏನು ಹೊಡೆಯೋ ಪದ್ಧತಿ, ಮಕ್ಕಳು ಅವ್ ಬಾಯರ್ಕೆ ಗೊತ್ತಾಗಲ್ಲ, ಗಮನಿಸಲ್ಲ. ಆದ್ರಿಂದ ನಾವು ಹೇಗೆ ಮಕ್ಳಿಗೆ ನೀವು ತಿನ್ನು ಅಂತ ಹೇಳ್ತೀರಾ, ಹಾಲ್ ಕುಡಿ ಅಂತ ಹೇಳಿ ಅದರಲ್ಲಿ ಪ್ರೀತಿ ತೋರಿಸ್ತಿರಲ್ಲ, ಹಾಗೆ ನೀರ್ ಕುಡಿಯೋದು ಕೂಡ ಕಲಿಸ್ಬೇಕು. ಒಂದು ಶಾಲೆಯ ಕೊಠಡಿ ಕೊರತೆ ಆದ್ರೂ ತೊಂದರೆ ಇಲ್ಲ, ಆದ್ರೆ ವಾಶ್ರೂಮ್ ಇರ್ಲೇಬೇಕು. ಹೌದು, ಹಾಗೆ ಮಾಡ್ಕೊಳ್ಳಿ. ಆ ಕಾರಣಕ್ಕಾಗಿ ನೀರ್ ಕುಡಿದೆ ಹೋದ್ರೆ ಅದ್ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುತ್ತೆ, ನಿಜ ತುಂಬಾ ದುಷ್ಪರಿಣಾಮ ಮಾಡುತ್ತೆ. ಆದ್ರಿಂದ ನೀರ್ ಕುಡಿಯೋದ್ರ ಕಡೆಗೆ ಗಮನ ಹರಿಸೋದ್ರ ಜೊತೆಗೆ ವಾಶ್ರೂಮ್ ಕಟ್ಟಿಸ್ಬೇಕು ಆದಷ್ಟು ಬೇಗ. ಎಲ್ಲಾ ಶಾಲೆಗಳಲ್ಲೂ ಆಗಿದೆ, ಈಗ ನನ್ನ ಅಂದಾಜಲ್ಲಿ ಒಂದು 90%ಕ್ಕಿಂತ ಹೆಚ್ಚು ಭಾಗದಲ್ಲಿ ಆಗಿರ್ಬೋದು ಆಗಿರುತ್ತೆ. ಕಟ್ಸೋದು ಮುಖ್ಯ ಅಲ್ಲ, ಎಲ್ಲಾ ಮಕ್ಕಳು ಟೀಚರ್ಸ್ ಸೇರ್ಬಿಟ್ಟು ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ನಿಜ, ಆ ಶುಚಿತ್ವದ ಕಡೆಗೆ ಗಮನವನ್ನ ಹರಿಸಿ, ನೀರ್ ಕುಡಿಯೋದ್ರ ಕಡೆಗೆ ಗಮನವನ್ನ ಹರಿಸಿ, ಕೇವಲ ತಿನ್ನೋದೇ ಮುಖ್ಯ ಅಲ್ಲ. ಇನ್ನು ಈ ನಾಲ್ಗೆ ಬಗ್ಗೆ ಕೊನೆ ವಚನ ಸರ್ವಜ್ಞ ಹೇಳೋದು ತುಂಬಾ ಅದ್ಭುತವಾಗಿದೆ ಅದು. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದಿಹರೆ, ನುಚ್ಚು ಮಜ್ಜಿಗೆ ಹಿತವಕ್ಕೂ ಆಯುಷ್ಯ ಹೆಚ್ಚಾಗಲಕ್ಕೂ ಸರ್ವಜ್ಞ. ಬಹಳ ಅದ್ಭುತವಾದ ವಚನ ಇದು ಕೂಡ. ಅಂದ್ರೆ ಇವತ್ತು ಮನುಷ್ಯನ ಬಹಳಷ್ಟು ಜನರ ಮನಸ್ಸು ವಿಕೃತ ರುಚಿಗಳಿಗೆ ಹೊಂದ್ಕೊಂಡ್ಬಿಟ್ಟಿದೆ. ಹೊರಗಡೆ ಹೋಗಿ ಊಟ ಮಾಡೋದು ಇದು ಒಳ್ಳೆ ಲಕ್ಷಣ ಅಲ್ಲ ಅಂತಾನೆ ಸರ್ವಜ್ಞ. ಊಟ ಮಾಡಬೇಕಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ವಿಕೃತ ರುಚಿಗಳಿಗೆ ಮನಸ್ಸು ಹೋಗಲ್ಲ. ಕಚ್ಚೆ ಕೈ ಬಾಯಿಗಳನ್ನ ನಮ್ಮ ಇಚ್ಛೆಯಲ್ಲಿ ಇಟ್ಕೊಂಡ್ಬಿಟ್ಟು ನಮಗೆ ಆರೋಗ್ಯಕರ ರುಚಿನೇ ಇಷ್ಟ ಆಗುತ್ತಂತೆ. ನುಚ್ಚು ಮಜ್ಜಿಗೆಯು ಹಿತವಕ್ಕು. ನುಚ್ಚು ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಊಟ, ತುಂಬಾ ಸರಳವಾಗಿ ಜೀರ್ಣ ಆಗುವಂತದ್ದು, ಜೊತೆಗೆ ಅಷ್ಟೇ ರುಚಿ ಕೊಡ್ತಕ್ಕಂಥದ್ದು. ಆದ್ರಿಂದ ನುಚ್ಚು ದಕ್ಷಿಣ ಕರ್ನಾಟಕದವರಿಗೆ ಮುದ್ದೆ ಹಿತವಾದ್ರೆ, ರಾಗಿ ಹಿತ ಆದ್ರೆ, ಉತ್ತರ ಕರ್ನಾಟಕದವ್ರಿಗೆ ಜೋಳ, ಅದ್ರಲ್ಲಿ ನುಚ್ಚು. ಅದ್ರ ಕಡೆಗೆ ಮನಸ್ಸು ಹರಿಯುತ್ತಂತೆ ಯಾವಾಗ್ಲೂ, ರುಚಿ ಅದೇ ನಮಗೆ ಬೇಕು ಅನ್ಸುತ್ತೆ. ನಾನೊಬ್ಬ ಅಜ್ಜನ್ ನೋಡಿದ್ದೆ ಸುಮಾರೊಂದು 15-16 ವರ್ಷದ ಹಿಂದೆ, ಒಬ್ಬ ಅವಾಗ ಅವ್ರಿಗೆ 74 ವರ್ಷ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅವ್ರ ಕಣ್ಣು ಕಿವಿ. ಅವ್ರ ಮಗನಿಗೆ ಬಿ ಪಿ ಬಂದಿತ್ತು, ಆದ್ರೆ ಅವ್ರಿಗೆ ಬಿ ಪಿ ಬಂದಿರಲಿಲ್ಲ. ಆಮೇಲೆ ನಿಮ್ಮ ಆರೋಗ್ಯದ ಗುಟ್ಟೆ ಏನು ಅಜ್ಜ ಅಂತ ಕೇಳದೆ ನಾನು. ಅವ್ರು ಹೇಳಿದ್ರು, ಬುದ್ಧಿ ನಾನು ಎಂತ ಹೋಳ್ಗೆನೆ ಮಾಡಿರ್ಲಿ, ಹಬ್ಬನೇ ಇರ್ಲಿ, ಸೊಸೆ ಹತ್ರ ಹೋಗ್ಬಿಟ್ಟು ಅಮ್ಮಯ್ಯ ನನಗೊಂದು ಮುದ್ದೆ ಮಾಡ್ಕೊಟ್ಬಿಡು ಅಂತೀನಿ, ಮುದ್ದೆ ಸಾರು ಉಂಡ್ರೇನೆ ನನಗೆ ಸಮಾಧಾನ. ನೋಡಿ ಇದು ಸರ್ವಜ್ಞ ಹೇಳ ಅಂದ್ರೆ, ಆರೋಗ್ಯಕರ ಆಹಾರದ ಕಡೆಗೆ ನಮ್ಮ ಮನಸ್ಸು ಹರಿಯುತ್ತೆ ಯಾವಾಗ ನಾಲ್ಗೆ ಕಂಟ್ರೋಲ್ ಅಲ್ಲಿ ಇದ್ರೆ. ನಾಲ್ಗೆ ನಿಯಂತ್ರಣ ತಪ್ಪು ಮನಸ್ಸು ಅಧೋಮುಖವಾಗಿ ನಮ್ಮ ಆರೋಗ್ಯ ಕೆಡಿಸೋದ್ರ ಕಡೆಗೆ ಹೋಗ್ತಿರ್ತದೆ. ಆವಾಗ ರೋಗ ಬಂದ್ಮೇಲೆ ಪಶ್ಚಾತ್ತಾಪ ಪಡ್ತೀರ. ಸರ್ವಜ್ಞನ ಮಾತನ್ನ ಕೇಳಲೇಬೇಕು. ನಿಜ ಕೇಳಿದ್ರಲ್ಲ ಕೇಳುಗ್ರೆ, ನಾಲ್ಗೆನ ಹಿಡಿತದಲ್ಲಿ ಇಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳುಗರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಮಣ್ಣೂರಿನ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ, ಇದರಲ್ಲಿ ವನಕಾಂಡ. ಕಳೆದುಕೊಂಡೆ, ಅತಿ ಸಂಕಟಕ್ಕೊಳಗಾದೆನು. ಪ್ರೀತಿಯ ಚಿಕ್ಕ ಮಗನಾದ ರಾಮಚಂದ್ರನನ್ನು ಹೇಗೆ ಅರಣ್ಯಕ್ಕೆ ಕಳುಹಿಸಬೇಕು? ಅಯ್ಯೋ, ನನಗೆ ಎಂತ ಸಂಕಟ ಬಂದು ಒದಗಿತು. ಎಲೈ ಸಾರಥಿ, ಇತ್ತ ಕಡೆಗೆ ವಚನವನ್ನು ಕೊಟ್ಟು ಮೀರುವುದು ಕಷ್ಟ, ಅತ್ತ ಕಡೆಗೆ ರಾಮನನ್ನು ವನವಾಸಕ್ಕೆ ಕಳುಹಿಸುವುದು ಅತಿ ಕಷ್ಟ. ಅಭಯವನ್ನು ಕೊಟ್ಟು ಕೆಟ್ಟದ್ದೆನಬಾರದು. ಆ ಹೇ ಕಂದನನ್ನು ಹೇಗಾದರೂ ಮಾಡಿ ಅಪರಾಧ ಮಾಡಿರಲಿ. ಅಯ್ಯೋ ಭಷ್ಟನಾದೆ, ಮುಂದೆ ಆತನ ಅದೃಷ್ಟದಲ್ಲಿದ್ದದ್ದು ಇರಲಿ. ಅಭಯವನ್ನು ಕೊಟ್ಟ ಪ್ರಕಾರ ಮಂದಿರಕ್ಕೆ ಹೋಗಿ ಆ ಮಗನನ್ನು ಅರಣ್ಯಕ್ಕೆ ಕಳುಹಿಸುತ್ತೇನೆ. ಅತಿ ಜಾಗ್ರತೆಯಿಂದ ರಾಮಚಂದ್ರನನ್ನು ಕರೆಯಿಸುವಂತವನಾಗು. ಏನೂ ಚಿಂತಿಲ್ಲ. ನಮೋ ನಮ್ಮ ತಂದೆ, ನಿಮ್ಮ ಪಾದಕ್ಕೆ ವಂದಿಸುವನು. ಆ ಹೇ ಮಗನೇ, ನಿನ್ನನ್ನು ಕರೆಸಿದ ಕಾರವನವನ್ನು ಪೇಳಬೇಕಾದರೆ ನನಗೆ ಸಂಕಟವಾಗದು. ಏನು ಹೇಳಲಿ ಮಗನೇ, ಅತಿ ಚೆನ್ನಿಗನೆ. ಆ ಹೇ ಎನ್ನ ತಂದೆಯಾದ ಜನಕನೇ, ಏನಿರೋದು ವಿವರವಾಗಿ ಹೇಳುವಂತವರಾಗಿರಿ. ಅಪ್ಪ ಮಗನೇ ಏನು ಹೇಳಲಿ, ಹಿಂದಕ್ಕೆ ನಿನ್ನ ಎರಡನೆಯ ತಾಯಿಯಾದ ಕೈಕೈಯ ದೇವಿಗೆ ದೇವಾಸುರ ಯುದ್ಧದಲ್ಲಿ ಎರಡು ವರಗಳನ್ನು ಬೇಡಿದ ವೇಳೆಯಲ್ಲಿ ಕೊಡುತ್ತೇನೆಂದು ವಚನ ಕೊಟ್ಟಿರುವೆನು. ಈಗ ನಿನಗೆ ಪಟ್ಟಾಭಿಷೇಕ ಮಾಡುವ ವೇಳೆಯಲ್ಲಿ ಭರತನಿಗೆ ಪಟ್ಟ ಕಟ್ಟಬೇಕು. ಅಲ್ಲದೆ ನೀನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆಂದು ಕೇಳಿಕೊಂಡಂತೆ ಇವತ್ತಿನ ದಿವಸ ನೀನು ನಿನ್ನ ತಾಯಿಗೆ ವಚನ ಕೊಟ್ಟಂತೆ ಜಾಗ್ರತೆಯಿಂದ ವನವಾಸಕ್ಕೆ ಹೋಗುವಂತವನಾಗು. ಕಂದ, ಆಶೀರ್ವಾದವಾಗಲಿ. ಭಲೈ ಸಾರಥಿ, ಎನ್ನ ತಂದೆಯಾದ ದಶರಥ ಮಹಾರಾಜನು, ಎನ್ನ ಮಾತೆಯಾದ ಕೈಕಾ ದೇವಿಯನು ವಚನ ಪಾಲಿಸುವುದಾಕಿ ಎನಗೆ ವನವಾಸಕ್ಕೆ ಅಪ್ಪಣೆ ಕೊಟ್ಟಿರೋನು. ಅತಿ ಜಾಗ್ರತೆಯಿಂದ ಎನ್ನ ತಮ್ಮನಾದ ಲಕ್ಷ್ಮಣನನ್ನು ಕರೆಸುವಂತವನು. ಆ ಎನ್ನ ತಂದೆಯಾದ ದಶರಥ ಮಹಾರಾಜನು ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಎನ್ನ ಅಣ್ಣನಾದ ಶ್ರೀರಾಮಚಂದ್ರನ ವನವಾಸಕ್ಕೆ ಹೋಗುವನೆಂದು ರಾಮನ ಸೇವೆಯಿಂದ ಪರಮ ಸತ್ಯಗತಿ ಎಂದು ತಿಳಿದುಕೊಂಡು ಆತನ ಉಪಚಾರ ಕೈಯುವುದಕ್ಕೆ ಆತನೊಡನೆ ಹೋಗುವ ಕಾರಣ ಬರಣವಾಯಿತು ಸಾರಥಿ. ನನ್ನೇನು ಆಜ್ಞೆ ರೀ ಬುದ್ಧಿ? ಹೇ ಅಗ್ರಜನಾದ ಶ್ರೀರಾಮಚಂದ್ರನೇ, ನಿನ್ನ ಪಾದಕ್ಕೆ ವಂದಿಸುವನಯ್ಯ ಅಣ್ಣಯ್ಯನೇ. ಅಟ್ಟೇಶ್ವರ ಆಗಲಿ ಏಳು ಹಂತವನಾಗುತ್ತಮ್ಮ ಲಕ್ಷ್ಮಣ. ಹೇ ತಮ್ಮ ಲಕ್ಷ್ಮಣ, ಪಿತನಾದ ದಶರಥ ಮಹಾರಾಜನ ಆಜ್ಞೆ ಅನುಸಾರವಾಗಿ ಶಾಂತಾರವನಕ್ಕೆ ಹೋಗುವನು. ಸುಮ್ಮನೆ ನೀನು ನನ್ನೊಡನೆ ಬರುವ ವ್ಯಾತಕ್ಕೆ ಪುರದೋಳಿರು ಹೋಗು, ಎನ್ನ ಹಿಂದೆ ಬರಬೇಡ ತಮ್ಮ ಲಕ್ಷ್ಮಣ. ಹೇ ಅಣ್ಣ, ನೀನಿಲ್ಲದಿದ್ದರೆ ಅಯೋಧ್ಯ ಪಟ್ಟಣವು ಕಾತರತ್ತೆ ತೋರುವುದು. ನಾನು ಪೂರದೋಳು ಇರಲಾರನು, ನೀನ ಇರುವಂತ ಅರಣ್ಯವೇ ನನಗೆ ದಿವ್ಯ ಪಟ್ಟಣವು. ಹೇ ಆಗ್ರಜ, ಈಗ ನಾನು ನಿನ್ನೊಡನೆ ಬರುವನಯ್ಯ ಅಣ್ಣಯ್ಯನೇ. ಹೇ ತಮ್ಮ ಲಕ್ಷ್ಮಣ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ ಕೇಳುವಂತವನಾಗು. ಅದೇ ಇರುವುದು ಚೆನ್ನಾಗಿ ಹೇಳುವಂತವನಾಗು. ಜನನ ಕೈ ಕೈಯಲ್ಲಿ ಮತ್ತೆ ವನಕ್ಕೆ ಹೋಗುವಯ್ಯ ತಮ್ಮ. ಕೈ ಕೈ ಏನಿಲ್ಲದಂತೆ ಜನನ ಕೈ ಕೈ ಅನುಮತಿ ನನಗೆ ಬಂದ ಕಷ್ಟ ನಾನೇ ಉಣ್ಣಬೇಕೆಂದ್ರೆ ನೀನು ಎನ್ನಲ್ಲೊಡನೆ ಬರಬೇಕೆಂದ್ರೆ ಇಷ್ಟು ಭಕ್ತಿ ನನ್ನ ಮೇಲೆ ಇದ್ದರೆ ನಿನ್ನನ್ನು ಬಿಟ್ಟು ಯಾತಕ್ಕೆ ಹೋಗಲಿ. ಮರುಳ ಸಿದ್ದೇಶನ ಅಡಿಗಳನ್ನು ಬಿಡದೆ ಭಜಿಸುತ್ತಾ ಬಾರಯ್ಯ ಲಕ್ಷ್ಮಣನೇ. ಆ ಹೇ ಪಾವನ ಚರಿತನೆ, ನೀನೇ ನನಗೆ ತಾಯಿ, ನೀನೇ ತಂದೆ, ನೀನೇ ನನಗೆ ಬಂಧು. ಆ ಹೇ ಅಣ್ಣಯ್ಯನೇ, ನೀನನ್ನು ನಿನ್ನಿಂದಲೇ ನನಗೆ ಸತ್ಗತಿ ದೊರೆಯುವುದು. ನಿನ್ನನ್ನು ಬಿಟ್ಟು ಒಂದು ಜನ ಮಾತ್ರವಾದರೂ ಇರಲಾರನೆಯ ಆಗ್ರಜ. ಇಲ್ಲಿ ಬಂದ ಕಾರಣನ್ರಿ ತಾಯಮ್ಮನಿ? ಅಪ್ಪ ಸಾರಥಿ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಪ್ರಾಣ ಕಾಂತನಾದ ರಾಮಚಂದ್ರನಿಗೆ ಪಟ್ಟ ಬೀಸಕವನ್ನು ಮಾಡುವ ಉದ್ದೇಶವಾಗಿ ವಶಿಷ್ಠ ಮಹಾಮುನಿಗಳು ಎನ್ನ ಪತಿಯಾದ ರಾಮಚಂದ್ರ ಎನಗೂ ಕಂಕಣವನ್ನು ಕಟ್ಟಿಸಿ ನಿನ್ನಿನ ರಾತ್ರಿ ಉಪವಾಸ ಮಾಡಿಸಿದರು. ಆಗ ನಾನು ಚಿತ್ತ ಉಲ್ಲಾಸದಿಂದ ದೇವತಾ ಪೂಜೆಯನ್ನು ಮಾಡಿ ಮುತ್ತೈದೆಯರಿಗೆ ಬಾಗಿನವನ್ನು ಕೊಟ್ಟು ಉದ್ಗಾರವನ್ನು ಹರಿಸುತ್ತಾ ಭೂಸುರರು ಮುಂತಾದವರಿಗೆ ವಸ್ತ್ರಾಭಗಳನ್ನು ಕೊಡುತ್ತಾ ಸಭಾಮಂದಿರಕ್ಕೆ ಬರೋಣವಾಯಿತು. ಈ ಪುರದಲ್ಲಿ ಪಟ್ಟ ಬೀಸಕದ ಸಂಭ್ರಮವಾಗಿ ಕಾಣುವುದಿಲ್ಲ. ಕಟುತರ ವರ್ತನದಿಂದ ಕುಳಿತಿರುವರು ಇದರ ಕಾರಣವೇನಯ್ಯ ಮಗನೇ ಗೋಚರನೇ? ಅಪ್ಪ ಸಾರಥಿ, ಎನ್ನ ಪ್ರಾಣ ಕಾಂತನಾದ ರಾಮಚಂದ್ರರು ದಾವಲ್ಲಿರುವರು ತೋರಿಸುವಂತವರಾಗು. ಅಲ್ಲೇ ಇದ್ದರೆ ನೋಡಿಕೊಳ್ಳರಿ, ಅತ್ಯಂತ ಮಾತಾಡಿಕೊಳ್ಳರಿ. ನಮೋ ನಮೋ ರಮಣ, ನಿಮ್ಮ ಸದ್ಗುಣ ಸಾಮ. ಹೇ ವೈದ್ಯ ಚೂಡಾಮಣಿ ಆಶೀರ್ವಾದವಾಗಲಿ ಹೇಳು ರಮಣಿ ಸದಾನಂದ ಕರುಣಿ. ಆ ಹೇ ವಲ್ಲಭ, ಆ ಹೇ ವಲ್ಲಭಿ, ಇದಕ್ಕೆ ನಾನಾದರೂ ಹೇಳುತ್ತೇನೆ ಕೇಳುವಂತವರಾಗಿ. ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗು. ಆಗದಾಗದು ಕಾಂತ, ಆಗದಾಗದು ಕಾಂತ,